ಯೋಯಂ ವರೋ ಗೂಢಮನು ಪ್ರವಿಷ್ಟಃ ನಾನ್ಯಂ ತಸ್ಮಾ ನಚಿಕೇತಾ ವೃಣೀತೇ ತಸ್ಮಾತ್ ನಚಿಕೇತ ಅನ್ಯಂ ನ ವೃಣೀತ ವೃಣೀತೆ ನಚಿಕೇತನು ಹೊರತುಪಡಿಸಿ ಇನ್ನೊಂದನ್ನು ಯಾವುದನ್ನು ಬಯಸುವುದಿಲ್ಲ. ಏನನ್ನು ಹೊರತುಪಡಿಸಿ? ಆತ್ಮವಿಚಾರವನ್ನು ಹೊರತುಪಡಿಸಿ, ಪಾರಮಾರ್ಥಿಕ ಚಿಂತನೆಯನ್ನು ಹೊರತುಪಡಿಸಿ, ಆಧ್ಯಾತ್ಮಿಕ ತತ್ವಜ್ಞಾನವನ್ನು ಹೊರತುಪಡಿಸಿ ಏನನ್ನೂ ಬಯಸುವುದಿಲ್ಲ. ಇದು ಸ್ಪಷ್ಟ. ಹೇ ಓ ಮೃತ್ಯೋ, ಹೇ ಯಮರಾಜ, ಯಸ್ಮಿನ್ ಇದಂ ವಿಚಿಕಿತ್ಸಂತಿ, ಮರ್ತ್ಯಲೋಕದಲ್ಲಿ ಭೂಲೋಕದಲ್ಲಿ ಯಾವ ಈ ವಿಷಯದಲ್ಲಿ ಸಂಶಯ ಸಂದೇಹವನ್ನು ವ್ಯಕ್ತಪಡಿಸ್ತಾರೆ, ಗೊಂದಲವನ್ನು ಮಾಡಿಕೊಂಡಿದ್ದಾರೆ. ಯತ್ ಸಾಂಪ್ರಾಯೇ, ಮರ್ತ್ಯಲೋಕವನ್ನು ಹೊರತುಪಡಿಸಿ ಬಾಕಿ ಎಲ್ಲ ಲೋಕಗಳು ಸಾಂಪ್ರಾಯ, ಪರಲೋಕ ವಿಷಯ ಅಂತ. ಸಾಂಪ್ರಾಯೇ ಪರಲೋಕ ವಿಷಯೇ, ಅದರಲ್ಲಿಯೇ ಮಹತೀ ಬ್ರೂಹಿ, ಅದರಲ್ಲಿಯೇ ಅವರು ಅಂತಿಮ ಪ್ರಯೋಜನವನ್ನು ಇಟ್ಟುಕೊಂಡವರು. ಮರ್ತ್ಯಲೋಕದಲ್ಲಿ ನಾವೆಲ್ಲ ನಮ್ಮ ಜೀವನದ ಎಲ್ಲ ಹಂತಗಳಲ್ಲಿ ಅತಿ ಹೆಚ್ಚಿನ ಸುಖ ಎಲ್ಲಿದೆ ಅಂತಂದರೆ ಈ ಲೋಕದಲ್ಲಿಲ್ಲಪ್ಪ, ಪರಲೋಕದಲ್ಲಿದೆ ಅನ್ನುವುದೇ ಎಲ್ಲರ ಭಾವ. ಆ ಭಾವದಿಂದಲೇ ಮರ್ತ್ಯಲೋಕದಲ್ಲಿ ಜನ ಇದ್ದಾರೆ. ಅವರ ಮನಸ್ಸು ಬುದ್ಧಿಗಳಲ್ಲಿ ಏನು ಭಾವ ಇದೆ ಅಂದರೆ ಇಲ್ಲಿ ಸುಖ ಶಾಶ್ವತ ಇಲ್ಲ, ಹೊರತುಪಡಿಸಿ ಬೇರೆ ಲೋಕ ಇದೆ, ಸಾಂಪ್ರಾಯೇ ಪರಲೋಕ ವಿಷಯೇ, ಅಲ್ಲಿ ಶ್ರೇಷ್ಠವಾದ ಸುಖ ಇದೆ, ಅನಂತ ಸುಖ ಇದೆ, ಶಾಂತಿ ಇದೆ. ಶಾಂತಿ ವಿಷಯ ಬಿಡು, ನೀನು ಪರಲೋಕಕ್ಕೆ ಹೋಗಬೇಕಾಗಲಿಲ್ಲ, ಚಂದ್ರಲೋಕಕ್ಕೆ ಹೋದ್ರೆ ಹುಚ್ಚಿದ್ದಂದ್ರೆ ಅಷ್ಟು ಶಾಂತ. ಎಷ್ಟು ಶಾಂತದ ಅಂದರೆ ಅಷ್ಟು ಹುಚ್ಚಿದ್ದು. ಅದು ಮುಖ್ಯ ವಿಷಯ ಅಲ್ಲ. ನಿನಗೆ ಬೇಕಾದ ತೃಪ್ತವಾದ ಸುಖ ಇದು ಎಲ್ಲರೂ ಬಯಸ್ತಾರೆ ಈ ಮರ್ತ್ಯಲೋಕದಲ್ಲಿ, ಆದರೆ ಯಾರಿಗೂ ಇದು ಪ್ರಾಪ್ತವಾಗಿಲ್ಲ. ಅವರೆಲ್ಲರ ಮನೋಭಾವನ ಪರಲೋಕದಲ್ಲಿ ಈ ಶಾಂತಿ ಇದೆ, ಈ ತೃಪ್ತಿ ಇದೆ, ಈ ಸುಖ ಇದೆ. ಆದ್ದರಿಂದ ಆ ಲೋಕಕ್ಕೆ ನಾವು ಸತ್ತ ಮೇಲೆ ಹೋಗೋದು ಅಂತ ಕೆಲವರಂತಾರೆ. ಇಲ್ಲಪ್ಪ, ಹೋಗೋದೇನಿಲ್ಲ, ಇಲ್ಲೇ ಇರ್ತಾರೆ ಅಂತ ಕೆಲವರಂತಾರೆ. ದೊಡ್ಡ ಕನ್ಫ್ಯೂಷನ್ ಇದೆ ಈ ಮರ್ತ್ಯಲೋಕದೊಳಗೆ. ಆ ಗೊಂದಲವನ್ನು ನಿವಾರಿಸಬೇಕು ನೀನು ಅಂತ ನಾನು ಹೊರತುಪಡಿಸಿ ಬೇರೆ ಏನನ್ನು ಕೇಳೋದಿಲ್ಲ. ನೀನು ಎಷ್ಟಾದರೂ ಪ್ರಲೋಭನೆ ಮಾಡಬಹುದು, ಆದರೆ ಅವುಗಳಲ್ಲಿ ನನಗೆ ಯಾವ ತಾತ್ಪರ್ಯವೂ ಇಲ್ಲ, ಅವುಗಳ ಬಗ್ಗೆ ನನಗೆ ಯಾವ ಆಸಕ್ತಿಯೂ ಇಲ್ಲ. ಈ ಗೊಂದಲ ಏನಿದೆಯೋ, ಈ ಕನ್ಫ್ಯೂಷನ್ನು ಇದು ಸಾಲ್ವ್ ಆಗಬೇಕು. ಏನು ಕನ್ಫ್ಯೂಷನ್ನು? ಅಸ್ತಿ ಇತಿ ಏಕೆ, ನಾಸ್ತಿ ಏಕೆ. ಭಾಷ್ಯ 46. ಅತಃ ವಿಹಾಯ ಅನಿತ್ಯೈಃ ಕಾಮೈಃ ಪ್ರಲೋಭನಂ ಯತ್ ಮಯಾ ಪ್ರಾರ್ಥಿತಂ ಯಸ್ಮಿನ್ ಪ್ರೀತಿ ಇದಂ ವಿಚಿಕಿತ್ಸನಂ ವಿಚಿಕಿತ್ಸಂತಿ ಅಸ್ತಿ ನಾಸ್ತಿ ಇತ್ಯೇವಂ ಪ್ರಕಾರಂ ಹೇ ಮೃತ್ಯೋ ಸಾಂಪರಾಯೇ ಪರಲೋಕ ವಿಷಯೇ ಮಹತಿ ಮಹತ್ ಪ್ರಯೋಜನ ನಿಮಿತ್ತೇ ಆತ್ಮನಃ ನಿರ್ಣಯಃ ವಿಜ್ಞಾನಂ ಯತ್ ತದ್ಬ್ರೂಹಿ ಕಥಯ ನಃ ಅಸ್ಮಭ್ಯಂ ನಃ. ಎರಡನೇ ಸಾಲಿನಲ್ಲಿ ಕೊನೆ ಶಬ್ದ ನಸ್ತತ್ ಮಹತಿ ಬ್ರೂಹಿ ನಃ ತತ್ ಬ್ರಹ್ಮ ಆ ಬ್ರಹ್ಮನ ವಿಚಾರವನ್ನು ಅರ್ಥಾತ್ ಆ ವಿದ್ಯಾ ವಿಚಾರವನ್ನು ಮಹತ್ತರವಾದಂತಹ ಆ ವಿದ್ಯಾ ವಿಚಾರವನ್ನು ಬ್ರೂಹಿ ಪ್ಲೀಸ್ ಟೀಚ್ ಮೀ ದಯವಿಟ್ಟು ನನಗೆ ಉಪದೇಶ ಮಾಡು. ಮತ್ತು ಇದೆಲ್ಲ ನನಗೇನು ಪ್ರಲೋಭನೆ ಮಾಡ್ತಾ ಇದ್ದೀಯಾ ವಿಹಾಯ ಅದನ್ನೆಲ್ಲ ಬಿಟ್ಟುಬಿಡು, ಆ ಪ್ರಯತ್ನ ಬಿಟ್ಟುಬಿಡು. ಕಾರಣ ಏನಂತ ಮಿಡ್ಲು ಹೇಳಿಬಿಡ್ತಾರೆ, ಅನಿತ್ಯೈಹಿ ಕಾಮೈಹಿ. ಯಾವ ಪ್ರಲೋಭನೆಗೆ ನನಗೆ ಕಾಮಗಳನ್ನು ನೀನು ಹೆಸರಿಸ್ತಾ ಇದ್ದೀಯೋ, ನನ್ನನ್ನು ಪ್ರಲೋಭನೆಗೊಳಿಸಬೇಕು ಅಂತ ಇವನ್ನೆಲ್ಲ ನೀ ಪ್ರಯೋಗ ಮಾಡ್ತಾ ಇದ್ದೀಯ, ಇವನ್ನೆಲ್ಲವನ್ನು ಕೂಡ ವಿಹಾಯ ಬಿಟ್ಟುಕೊಡು. ನಾನು ನಿನಗೇನು ಪ್ರಾರ್ಥಿಸಿದ್ದೇನೆ, ಯತ್ ಮಯಾ ಪ್ರಾರ್ಥಿತಂ, ಯಾವ ವಿಷಯವನ್ನು ನಾನು ನಿನಗೆ ಪ್ರಾರ್ಥಿಸಿದ್ದೇನೆ, ಇದು ಈ ವಿಷಯ ಯಾವುದಂದರೆ ಯಸ್ಮಿನ್ ಪ್ರೇತೆ ಈ ದೇಹ ಬಿಟ್ಟ ನಂತರ ಮರ್ತ್ಯಲೋಕೆ ವಿಚಿಕಿತ್ಸನಂ ವಿಚಿಕಿತ್ಸಂತಿ, ಈ ದೇಹವನ್ನು ಬಿಟ್ಟ ನಂತರ ಮನುಷ್ಯ ಕುಲದಲ್ಲಿ ಈ ಪ್ರಕಾರವಾದ ಒಂದು ಜಿಜ್ಞಾಸವು ಆಗ್ತಾ ಇರುವುದನ್ನು ನಾನು ಕೇಳಿಸಿಕೊಂಡೇನೆ. ಅಲ್ಲಿ ಇಲ್ಲಿ ನಮ್ಮಪ್ಪನ ಜೊತೆ ಗರುಡ ಪುರಾಣಕ್ಕೆ ಹೋದಾಗ ಅಲ್ಲಿ ಪ್ರೇತ ಪ್ರೀತಿ ಅವೆಲ್ಲ ಹೇಳ್ತಿರ್ತಾರೆ. ಏನು ಕೇಳಿಸ್ಕೊಂಡೇನೆ ಅಂತಂದರೆ, ಈ ದೇಹವನ್ನು ಬಿಟ್ಟ ನಂತರ ಏಕೇ ಅಸ್ತಿ ಏಕೇ ನಾಸ್ತಿ ಇತ್ತೀವಂ ಪ್ರಕಾರಂ. ಕೆಲವರು ಏನಂತಾರೆ, ದೇಹ ಬಿಟ್ಟ ನಂತರ ಇದಾನೇ, ಮತ್ತು ಕೆಲವರು ಏನು ಹೇಳ್ತಾರೆ, ಇಲ್ಲ ನಾಸ್ತಿ. ಏನಪ್ಪ ದೇಹ ಬಿಟ್ಟ ನಂತರ ಇದಾನೋ ಇಲ್ಲ ಅನ್ನೋದು ನಿರ್ಣಯ ಮಾಡೋರು ಯಾರು? ಹೇ ಮೃತ್ಯೋ ಯು ಆರ್ ದಿ ರೈಟ್ ಪರ್ಸನ್, ತಾನಾಗಿಯೇ ನನಗೆ ಒದಗಿ ಬಂದಿದೆ ಅವಕಾಶ, ನಮ್ಮ ಗೊಂದಲವನ್ನು ಸರಿಪಡಿಸ್ಕೊಳ್ಳಿಕ್ಕೆ ನೀನೇ ಪರಿಹಾರ, ನಮಗೆ ಆ ವಿಷಯವನ್ನು ಹೇಳಿಕೊಡು. ಏಕೆಂದರೆ ಅದು ನಮ್ಮ ಲೋಕದ ವಿಷಯ ಅಲ್ಲ, ಅದು ಪರಲೋಕ ವಿಷಯೇ, ಅದು ನಮ್ಮ ಲೋಕದ ವಿಷಯ ಅಲ್ಲ, ಮರ್ತ್ಯಲೋಕದ ವಿಷಯ ಅಲ್ಲದು. ಅದನ್ನು ನಾವು ಹೆಂಗೆ ಜಿಜ್ಞಾಸ ಮಾಡೋಣ? ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ಲಭ್ಯ ಇಲ್ಲ. ಆದ್ದರಿಂದ ನಮ್ಮ ಲೋಕದ ವಿಷಯ ಅಲ್ಲದು ಪರಲೋಕದ ವಿಷಯ. ಹೋಗಲಿ ಬಿಡು, ಪರಲೋಕ ಅದಾದರೂ ಏನು, ಯಾಕೆ ಸ್ವಲ್ಪ ಸೀರಿಯಸ್ ತಗೋತೀಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಏಕೆಂದರೆ ಮಹತ್ ಪ್ರಯೋಜನ ನಿಮಿತ್ತಿ, ಅದೇ ಪ್ರಮುಖವಾದ ವಿಷಯ. ನಾವು ನನ್ನ ತಂದೆ ಜೊತೆ ಗರುಡ ಪುರಾಣಕ್ಕೆ ಹೋದರೂ ಕೂಡ ಅಲ್ಲಿ ಆ ಕಥೆಯನ್ನು ಅವರು ಹೇಳ್ತಾ ಇದ್ದಾಗ್ಯೂ ಕೂಡ ನಮ್ಮ ತಂದೆ ಅಲ್ಲಿಗೆ ಹೋಗಲಿಕ್ಕೆ ಕಾರಣ ಏನು, ಅವರು ಆ ಕಥೆಯನ್ನು ಹೇಳಲಿಕ್ಕೆ ಕಾರಣ ಏನು, ಎಲ್ಲರಲ್ಲಿ ಕೂಡ ಜಿಜ್ಞಾಸ ಇದೆ. ದೇಹ ಬಿಟ್ಟ ನಂತರ ಇರ್ತಾನೋ ಇರೋದಿಲ್ಲ? ಆಸ್ತಿಕರಲ್ಲಿಯೂ ಕೂಡ ಈ ಜಿಜ್ಞಾಸ ಇದೆ, ಇರ್ತಾನೋ ಅಥವಾ ಇರೋದಿಲ್ಲವೋ. ಮಹತಿ ಮಹತ್ ಪ್ರಯೋಜನ ನಿಮಿತ್ತ ಆತ್ಮನಃ ನಿರ್ಣಯ ವಿಜ್ಞಾನಂ ಎತ್ತತ ಬ್ರೂಹಿ. ಆದ್ದರಿಂದ ಈ ವಿಷಯದಲ್ಲಿ ನಾವು ನಿರ್ಣಯ ಮಾಡಬೇಕಾದದ್ದೇನು, ಹೇಗೆ ನಾವು ನಿರ್ಣಯಿಸಬೇಕು ಅನ್ನುವುದನ್ನು ನಹ ನಹ ಅಂದರೆ ಅಸ್ಮಭ್ಯಂ ಬ್ರೂಹಿ ಕಥಯ, ಚೆನ್ನಾಗಿ ನಮಗೆ ಹೇಳಿಕೊಡಪ್ಪ, ಚೆನ್ನಾಗಿ ನಮಗೆ ಹೇಳಿಕೊಡು. ಕಿಂ ಬಹುನಾ ಯೋಯಂ ಪ್ರಕೃತ ಆತ್ಮ ವಿಷಯ ಪರಃ ಗೂಢಂ ಗಹನಂ ದುರ್ವಿವೇಚನಂ ಪ್ರಾಪ್ತಃ ಅನುಪ್ರವಿಷ್ಟಃ ತಸ್ಮಾತ್ ವರಾತ್ ಅನ್ಯಂ ಅವಿವೇಕಿಭಿಃ ಪ್ರಾರ್ಥನೀಯಂ ಅನಿತ್ಯ ವಿಷಯಂ ವರಂ ನಚಿಕೇತಃ ನ ವೃಣೀತೆ ಮನಸಾ ಅಪಿ ಇತಿ ಶ್ರುತಿರ್ವಚನಮಿತಿ. ಇನ್ನು ಹೆಚ್ಚಿಗೆ ಏನು ಹೇಳೋದು, ಕಿಂ ಬಹುನಾ, ಇದಕ್ಕೂ ಹೆಚ್ಚಿಗೆ ನಾ ಇನ್ನೇನು ಹೇಳಿ, ಏಕೆಂದರೆ ಅಯಂ ಪ್ರಕೃತ ಆತ್ಮ ವಿಷಯ, ನಾನು ಯಾವ ಆತ್ಮ ವಿಚಾರವನ್ನು ನಿನ್ನಿಂದ ತಿಳಿಯಲು ಬಯಸಿದ್ದೇನೋ ಈ ಆತ್ಮ ವಿಚಾರ ವರಹ ಅತ್ಯಂತ ಶ್ರೇಷ್ಠವಾದದ್ದು. ಏಕೆಂದರೆ ಗೂಢಂ ಅತ್ಯಂತ ಗೂಢವಾದದ್ದು, ಗಹನಂ ಸುಲಭವಾಗಿ ಪ್ರಾಪ್ತವಾಗುವಂಥದ್ದಲ್ಲ, ಮತ್ತೇನು ದುರ್ವಿವೇಚನಂ ಪ್ರಾಪ್ತ. ಹೆಂಗೆ ಅರ್ಥ ಮಾಡ್ತೀರಿ, ದುಷ್ಟ ವಿಚಾರಗಳಿಂದ ಪ್ರಾಪ್ತನಾಗ್ತಾನೆ. ದುಃಖ, ದು ಶಬ್ದ ಏನಿದೆ ದುಃಖ ಅಂದರೆ ಬಹಳ ಕಷ್ಟ ಸಾಧ್ಯ, ಬಹಳ ಕಷ್ಟದಿಂದ ಇದನ್ನು ಪ್ರಾಪ್ತ ಮಾಡಿಕೊಳ್ಳುವಾಗಿದೆ. ಪ್ರಾಪ್ತ ತಸ್ಮಾತ್ ಅನುಪ್ರವಿಷ್ಟ, ನನಗೆ ಅನ್ಯಂ ವರಾತ್ ಹೊರತುಪಡಿಸಿ ಬೇರೆ ಇನ್ನು ಯಾವ ವರದಲ್ಲಿಯೂ ಕೂಡ ವರ ಪ್ರಾರ್ಥಿಸುವುದರಲ್ಲಿ ಅಥವಾ ವರವನ್ನು ಬಯಸುವುದರಲ್ಲಿ ಅವಿವೇಕಿಭಿ ಪ್ರಾರ್ಥನೀಯಂ, ಅಜ್ಞಾನಿಗಳೇನಾದರೂ ಪ್ರಾರ್ಥಿಸಬಹುದು. ಅನಿತ್ಯ ವಿಷಯಂ ವರಂ, ಈ ಕ್ಷಣಿಕವಾದ ವಿಷಯಗಳನ್ನು ಅಜ್ಞಾನಿಯು ಬಯಸಬಹುದು, ಅವಿವೇಕಿಯು ಬಯಸಬಹುದೇ ವಿನಃ ನಚಿಕೇತಃ ನ ವೃಣೀತೆ, ನಚಿಕೇತನು ಬಯಸುವುದಿಲ್ಲ. ಅಷ್ಟೇ ಅಲ್ಲ, ಮನಸಾ ಅಪಿ ಮಾನಸಿಕವಾಗಿಯೂ ಕೂಡ ನಾನು ಆ ಕಡೆಗೆ ಇಣಿಕೆ ಹಾಕೋದಿಲ್ಲ. ಕೇಳಿದ್ರೆ ಸಿಕ್ಕಿಬಿಡ್ತಿತ್ತೋ ಏನೋ ಅಂತ ಬುದ್ಧಿನೇ ಇಲ್ಲ ನನಗೆ. ಆ ವಿಷಯ ಭೋಗಗಳಲ್ಲಿ ನನಗೆ ರುಚಿನೂ ಇಲ್ಲ, ಆಸಕ್ತಿನೂ ಇಲ್ಲ, ಪ್ರವೃತ್ತಿ ಅಂತೂ ನನ್ನ ಹತ್ರ ಇಲ್ಲವೇ ಇಲ್ಲ. ಈವನ್ ಮಾನಸಿಕವಾಗಿ ಕೂಡ ನಾನು ಬಯಸಲಾರೆ. ಇತಿ ಶ್ರುತೇಯೇ ವಚನಂ, ಇತಿ ಶ್ರುತಿಯ ವಚನವು ಹೀಗಿದೆ. ಆದ್ದರಿಂದ ನಾನು ಯಾವ ವರವನ್ನು ಕೇಳಿದ್ದೇನೋ ಅದೇ ವರವನ್ನು ನೀನು ನನಗೆ ಕೊಡು. ಒಂದು ಚಾಪ್ಟರ್ ಮುಗಿತಿಲಿ, ಮುಂದಿನ ಅಧ್ಯಾಯದಲ್ಲಿ ಬರ್ತದೆ. ಪ್ರಾರಂಭದಲ್ಲಿ ಸ್ತುತಿ, ಈ ಬ್ರಹ್ಮವಿದ್ಯಾ, ಈ ಪರಾವಿದ್ಯಾ, ಈ ಶ್ರೇಷ್ಠವಾದ ವಿದ್ಯಾ, ಈ ಆತ್ಮವಿದ್ಯಾ, ಇದು ಎಷ್ಟು ಪವಿತ್ರವಾಗಿದೆ, ಎಷ್ಟು ಉತ್ತಮವಾಗಿದೆ ಈ ಜ್ಞಾನ ಅನ್ನೋದು ಇಲ್ಲಿ ಜಿಜ್ಞಾಸ. ಸ್ತುತಿ ಪರ ಜಿಜ್ಞಾಸ. ಅನ್ಯಶ್ರೇಯೋ ಅನ್ಯದುತೈವ ಪ್ರೇಯ, ತೇ ಉಭೇ ನಾನಾರ್ಥೇ ಪುರುಷಗುಂ ಸಿನೀತಃ ತಯೋಶ್ರೇಯಃ ಆದದಾನಸ್ಯ ಸಾಧು ಭವತಿ ಹೀಯತೆ ಅರ್ಥಾತ್ ಯವು ಪ್ರೇಯಃ ವೃಣೀತಿ ಅನ್ಯಶ್ರೇಯೋದನ್ಯದುತೈವ ಪ್ರಿಯಃ ತೇ ಉಭೇ ನಾನಾರ್ಥೇ ಪುರುಷಗುಂಸಿ ನೀತಃ ತಯೋ ಶ್ರೇಯಃ ಆದದಾನಸ್ಯ ಸಾಧು ಭವತಿ ಹೀಯತೆ ಅರ್ಥಾತ್ ಯವು ಪ್ರೇಯೋ ವೃಣೀತಿ. ಕೇಳು ನಚಿಕೇತ, ಪರೀಕ್ಷ್ಯ ಶಿಷ್ಯಂ. ಯಮನು ಶಿಷ್ಯಂ ಪರೀಕ್ಷ್ಯ, ಶಿಷ್ಯನನ್ನು ಸಾಕಷ್ಟು ರೀತಿಯಲ್ಲಿ ಪ್ರಲೋಭನೆಗಳಿಂದ ಎಚ್ಚರವನ್ನು ಕೊಡುವುದರಿಂದ ಪರೀಕ್ಷಿಸಿದ್ದಾನೆ ಯಮರಾಜ. ಶಿಷ್ಯನಾದ ನಚಿಕೇತನನ್ನು ಪರೀಕ್ಷಿಸಿದ್ದಾನೆ, ವಿಚಾರ ಮಾಡ್ತಾನೆ. ಏನು ವಿಚಾರ ಮಾಡಿದೆ? ವಿದ್ಯಾ ಯೋಗ್ಯತಾಂ ಅಸ್ತಿ ವಾ ನಾಸ್ತಿ, ವಿದ್ಯೆಯನ್ನು ಪಡೆದುಕೊಳ್ಳಿಕ್ಕೆ ಇವನಲ್ಲಿ ಅರ್ಹತೆ ಇದೆಯೋ ಇಲ್ಲವೋ, ಈ ವಿದ್ಯೆನ ಪಡೆದುಕೊಳ್ಳುವ ಅರ್ಹತೆ ಇವನಿಗಿದೆಯಾ? ಚ ಅಸ್ಯ ಅವಗಮ್ಯ ಆಹ ಹಾ, ಇವನಿಗೆ ವಿದ್ಯೆಯನ್ನು ಪಡೆದುಕೊಳ್ಳುವ ಅರ್ಹತೆ ಇದೆ ಅನ್ನೋದನ್ನು ಕಂಡುಕೊಳ್ತಾನೆ. ವಿದ್ಯಾ ಯೋಗ್ಯತಾ ಅವಗಮ್ಯ ಕಂಡುಕೊಂಡು ಯಮನು ಹೇಳುತ್ತಾನೆ. ಯಮನು ಹೇಳುತ್ತಾನೆ ಆಹ, ಏನಂತ ಹೇಳುತ್ತಾನೆ ಕೇಳು ನಚಿಕೇತ. ಎರಡು ಸಂಗತಿಗಳಿವೆ, ಒಂದು ಶ್ರೇಯ, ಇನ್ನೊಂದು ಪ್ರೇಯ. ಎರಡನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಶ್ರೇಯ ಶಬ್ದ ಬಂದಿದೆ, ಪ್ರಾರಂಭದಲ್ಲಿಯೇ ಬಂದಿದೆ. ಯಶ್ರೇಯ ನಿಶ್ಚಿತಂ ಬ್ರೂಹಿ ಶಿಷ್ಯಸ್ತೇಹಂ ಶಾದಿ ಮಾಂ ತಾಂ ಪ್ರಪನ್ನ. ಹೌದಾ? ಶ್ರೇಯ ಆವಾಗ ಕಠೋಪನಿಷತ್ ಬಂದಿದೆ ಅಂತ ನಾವು ಅದನ್ನು ಕೋಟ್ ಮಾಡ್ತೇವೆ. ಕಠೋಪನಿಷತ್ ಹೇಳಬೇಕಾದ್ರೆ ಭಗವದ್ಗೀತೆಯಲ್ಲಿ ಬಂದಿದೆ ನೋಡಪ್ಪ ಅಂತ. ಅದು ನಮ್ಮ ಅಪ್ಪನ ಆಸ್ತಿನ, ಇದು ನಮ್ಮ ಅಪ್ಪನ ಆಸ್ತಿ, ನನ್ನ ಬಿಟ್ಟು ಬೇರೆ ಇನ್ಯಾರಿಗೂ ಹೋಗೋದಿಲ್ಲ. ಅಡ್ವಾನ್ಸರ್ ಕೈ ಹಾಕ್ತಗೋದು, ಅಧಿಕಾರ ಇದೆ, ಅರ್ಹತೆ ಇದೆ. ಹೀಗಾಗಿ ಶ್ರೇಯ, ಈ ಶ್ರೇಯಸ್ಸನ್ನು ಮತ್ತು ಪ್ರೇಯ ಉಭೆ ಇವೆರಡೂ ಏನು ಮಾಡ್ತವೆ? ಮನುಷ್ಯನ ಜೀವನದಲ್ಲಿ ಶ್ರೇಯ ಮತ್ತು ಪ್ರೇಯ ಎನ್ನುವ ಎರಡು ಪ್ರವೃತ್ತಿಗಳಿವೆ. ಈ ಪ್ರವೃತ್ತಿಗಳಿದ್ದರಿಂದಾಗಿ ಅವನು ಕಾರ್ಯದಲ್ಲಿ ಉದ್ಯುಕ್ತನಾಗ್ತಾನೆ, ಕಾರ್ಯದಲ್ಲಿ ಕರ್ಮದಲ್ಲಿ ತೊಡಗುತ್ತಾನೆ. ಅದರಲ್ಲಿ ಶ್ರೇಯದಲ್ಲಿ ತೊಡಗುವುದು ಇದರರ್ಥ ಶ್ರವಣ ಮನನ ನಿಧಿಧ್ಯಾಸನ ಮತ್ತು ಇವನು ಯಾವನು ಸಾಧಕನಿದ್ದಾನೆ, ಶ್ರೇಯ ಮಾರ್ಗದಲ್ಲಿ ಇರುವಾಗ ಮೋಕ್ಷವನ್ನೇ ತನ್ನ ಗುರಿಯನ್ನಾಗಿಟ್ಟುಕೊಂಡಿರ್ತಾನೆ. ಪ್ರೇಯ ಮಾರ್ಗದಲ್ಲಿದ್ದಾಗ ಅವನಿಗೆ ಕರ್ಮಗಳು ಅವನ ಗತಿ, ಇವನಿಗೆ ಶ್ರವಣ ಮನನ ನಿಧ್ಯಾಸನ ಜ್ಞಾನವೇ ಗತಿ, ಅವನಿಗೆ ಕರ್ಮವೇ ಗತಿ. ಹೀಗಾಗಿ ಅವಿವೇಕಿಯು ಬಯಸುವ ಫಲಗಳು, ಅವಿವೇಕಿಯು ಬಯಸುವ ಫಲಗಳು ಅನಂತ ಫಲಗಳು. ವಿವೇಕಿ ಆದ ಸಾಧಕನ ಬಯಕೆಗಳು ಒಂದೇ ಒಂದು, ಮೋಕ್ಷ. ಇವು ಎರಡರಲ್ಲಿ ತಯೋಹೋ ಶ್ರೇಯ ಆದ ದಾನಸ್ಯ, ಇವು ಎರಡರಲ್ಲಿ ಶ್ರೇಯಸ್ಸನ್ನು ಯಾವನು ಬಯಸ್ತಾನೆ, ಶ್ರೇಯ ಮಾರ್ಗದಲ್ಲಿ ಹೋಗಬೇಕು ಅಂತ ಯಾವನು ಬಯಸ್ತಾನೆ, ಅವನು ಶುಭವಾದ ಫಲಗಳನ್ನು ಹೊಂದುತ್ತಾನೆ. ಪ್ರೇಯವನ್ನು ಯಾವನು ಅನುಸರಿಸ್ತಾನೋ ಅವನು ಪರಮ ಪುರುಷಾರ್ಥವಾದ ಮೋಕ್ಷದಿಂದ ವಂಚಿತನಾಗುತ್ತಾನೆ. ಶ್ರೇಯ ಆದದಾನಸ್ಯ ಸಾಧುಭವತಿ, ಪ್ರೇಯ ವರ್ಣಿತೆ ಚೇತ, ಪ್ರೇಯಸ್ಸನ್ನು ಬಯಸಿದ್ದಾದರೆ ಅರ್ಥಾತ್ ಹೀಯತೆ, ಪರಮ ಪುರುಷಾರ್ಥದಿಂದ ಜಾರಿ ಬೀಳುತ್ತಾನೆ, ಜಾರಿ ಬೀಳುತ್ತಾನೆ. ಸ್ಕೇಟಿಂಗ್ ವಿದೌಟ್ ಟಿಕೆಟ್, ಅಪ್ವರ್ಡ್ ಜರ್ನಿ ಇಲ್ಲೇ ಇಲ್ಲ, ಎಲ್ಲ ಡೌನ್ವರ್ಡ್ ಜರ್ನಿನೇ. ಅವನು ಆದರೆ ಇವು ಎರಡೂ ಮಾರ್ಗಗಳು ನಮ್ಮ ಎದುರಿಗೆ ಲಭ್ಯ ಇವೆ. ಇವು ಎರಡೂ ಮಾರ್ಗಗಳಿಂದಲೂ ಕೂಡ ಪುರುಷನು ಸಿನೀತಃ, ಇವೆರಡೂ ಮಾರ್ಗಗಳಿಂದ ಪುರುಷನು ಸಿನೀತಃ ಬಂಧಿಸಲ್ಪಟ್ಟಿದ್ದಾನೆ. ಒಂದು ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತದೆ, ಇನ್ನೊಂದು ಮತ್ತೆ ಬಂಧನಕ್ಕೆ ಒಳಪಡಿಸ್ತದೆ. ಆದರೆ ಎರಡು ಮಾರ್ಗದಿಂದಲೂ ಕೂಡ ಮನುಷ್ಯನು ಕಟ್ಟಿ ಹಾಕಲ್ಪಟ್ಟಿದ್ದಾನೆ. 48ನೇ ಭಾಷ್ಯ, ಅನ್ಯತ್ ಪೃಥಗೀವ ಶ್ರೇಯ ನಿಶ್ರೇಯಸಂ ತಥಾ ಅನ್ಯತ್ ಉತೈವ ಅಪಿ ಚ ಪ್ರೇಯ ಪ್ರಿಯತರಮಪಿ ತೇ ಶ್ರೇಯ ಪ್ರೇಯಸಿ ಉಭೇ ನಾನಾರ್ಥೆ ಭಿನ್ನ ಪ್ರಯೋಜನೆ ಸತಿ ಪುರುಷಂ ಅಧಿಕೃತಂ ವರ್ಣಾಶ್ರಮಾದಿ ವಿಶಿಷ್ಟಂ ಸಿನೀತ ಬದ್ನೀತಃ. ನಾನು ಹೇಳಿದ ನಚಿಕೇತ, ಎರಡು ಮಾರ್ಗಗಳಿವೆ, ಒಂದು ಶ್ರೇಯ ಮಾರ್ಗ, ಇನ್ನೊಂದು ಪ್ರಿಯ ಮಾರ್ಗ. ಇವು ಎರಡು ಮಾರ್ಗಗಳು ಪೃಥಗೀವ, ಇವು ಎರಡು ಒಂದಕ್ಕೊಂದು ವಿರುದ್ಧ ಮಾರ್ಗಗಳು. ಇವು ಎರಡು ಮಾರ್ಗಗಳು ಪ್ರಯೋಜನದ ವಿಷಯದಲ್ಲಿಯೂ ಕೂಡ ವಿರುದ್ಧವಾಗಿವೆ. ಕರ್ಮ ಮಾರ್ಗದ ಪ್ರಯೋಜನ ಏನು, ಶ್ರೇಯ ಮಾರ್ಗದ ಪ್ರಯೋಜನ ಏನು ಅಂತ ವಿಚಾರ ಮಾಡಿದ್ರೆ ಇವು ಎರಡು ವಿರುದ್ಧ ದಿಕ್ಕಿನಲ್ಲಿವೆ. ಅಪಿ ಚ ಪ್ರೇಯ ಪ್ರಿಯತರಮಪಿ, ಹೌದೇ, ತೇ ಶ್ರೇಯ ಪ್ರೇಯಸಿ ಉಭೇ, ಶ್ರೇಯ ಮತ್ತು ಪ್ರೇಯಸ್ಸಿನ ವಿಷಯದಲ್ಲಿ ಉಭೇ, ಇವೆರಡು ವಿಷಯದಲ್ಲಿ ನಾನಾ ಅರ್ಥೇ ಭಿನ್ನ ಪ್ರಯೋಜನೆ ಸತಿ, ಅನೇಕ ರೀತಿಯಲ್ಲಿ ಫಲರೂಪದಲ್ಲಿ ಬೇರೆ ಬೇರೆ ಇದೆ. ಹೀಗಾಗಿ ಪುರುಷಂ ಅಧಿಕೃತಂ ವರ್ಣಾಶ್ರಮಾದಿ ವಿಶಿಷ್ಟಂ ಸಿನೀತ ಬದ್ನೀತ. ಇವೆರಡೂ ಪ್ರಯೋಜನಗಳು ಒಂದಕ್ಕೆ ಒಂದು ವಿರುದ್ಧ ಪ್ರಯೋಜನಗಳಾಗಿದ್ದರಿಂದಾಗಿ ಇವನು ಕರ್ಮದಿಂದ ಬದ್ಧನಾಗಿರುತ್ತಾನೆ. ಪುರುಷನು ಕರ್ಮದಿಂದ ಬದ್ಧನಾಗಿರುತ್ತಾನೆ. ಉಭೇ ನಾನಾರ್ಥೆ ಭಿನ್ನ ಪ್ರಯೋಜನೆ ಸತಿ ಪುರುಷಂ ಅಧಿಕೃತಂ ವರ್ಣಾಶ್ರಮಾದಿ ವಿಶಿಷ್ಟಂ ಸಿನೀತಃ ಬದ್ನೀತಃ. ಕ್ಷತ್ರಿಯನು ಕ್ಷತ್ರಿಯ ವರ್ಣದಿಂದ ಬದ್ಧನಾಗಿದ್ದಾನೆ, ಬ್ರಾಹ್ಮಣನು ಬ್ರಾಹ್ಮಣ ವರ್ಣದಿಂದ ಬದ್ಧನಾಗಿದ್ದಾನೆ, ಶೂದ್ರನು ಶೂದ್ರ ವರ್ಣದಿಂದ ಬದ್ಧನಾಗಿದ್ದಾನೆ, ವೈಶ್ಯನು ವೈಶ್ಯ ವರ್ಣದಿಂದ ಬದ್ಧನಾಗಿದ್ದಾನೆ. ಹೀಗೆ ಅವರವರ ಪ್ರವೃತ್ತಿಗಳಿಂದ ಅವರವರ ಸಂಸ್ಕಾರಗಳಿಂದ ಬದ್ಧರಾಗಿದ್ದಾರೆ. ಅಂದರೆ ಶ್ರೇಯಸ್ಸು ಕೂಡ ಬಂಧನಕ್ಕೆ ವಿಷಯವಾಗಿದೆ. ಭಾಷ್ಯ ತಾಭ್ಯಾಂ ಆತ್ಮಕರ್ತವ್ಯತಯಾ ಪ್ರಯುಜ್ಯತೆ ಸರ್ವ ಪುರುಷಃ ಶ್ರೇಯಃ ಪ್ರೇಯಸೋರ್ಹಿ ಅಭ್ಯುದಯ ಅಮೃತತ್ವಾರ್ಥಿ ಪುರುಷ ಪ್ರವರ್ತತೆ. ತಾಭ್ಯ ಆ ಶ್ರೇಯಸ್ಸು ಪ್ರೇಯಸ್ಸುಗಳಲ್ಲಿ ಆತ್ಮಕರ್ತವ್ಯತೆಯ ಪ್ರಯೋಜ್ಯತೆ, ಇದು ನನ್ನ ಸ್ವಭಾವ, ನಾನು ಹೀಗೆ ಮಾಡಬೇಕು, ಇದು ನನ್ನ ಸಹಜತೆ, ನಾನು ಹೀಗೆ ಮಾಡಬೇಕು. ಪ್ರತಿಯೊಬ್ಬ ವ್ಯಕ್ತಿ ಹೇಗೆ ಮೋಟಿವೇಟ್ ಆಗ್ತಾನೆ ಜೀವನದೊಳಗೆ, ಅವನು ಮೋಟಿವೇಟ್ ವಿಷಯ ಏನು? ಶ್ರೇಯ ಪ್ರಿಯ. ಆತ್ಮಕರ್ತವ್ಯತೆಯ ಪ್ರಯುಜ್ಯತೆ ಸರ್ವ ಪುರುಷ, ಎಲ್ಲ ಸಾಧಕರು ಎಲ್ಲ ಮನುಷ್ಯರು ಕೂಡ ಆತ್ಮಕರ್ತವ್ಯತೆಯ ಪ್ರಯುಜ್ಯತೆ, ಇದು ನನ್ನ ಕರ್ತವ್ಯ, ಇದನ್ನು ಮಾಡಬೇಕು, ಇದು ನನ್ನ ಕರ್ತವ್ಯ ಅಂತ ಬೆಳಗಿನಿಂದ ರಾತ್ರಿವರೆಗೂ ಕೆಲಸದಲ್ಲಿ ತೊಡಗ್ತಾರೆ. ಇದು ನಮ್ಮ ನಿತ್ಯ ಕಂಡುಬಂದಂಥ ವಿಷಯ. ಇನ್ನು ಇವು ಎರಡು ಗತಿಗಳನ್ನು ಏನು ತೋರಿಸಿದ್ದಾರೆ, ಈ ಎರಡು ಗತಿಗಳ ಪ್ರಯೋಜನ ಏನು? ಶ್ರೇಯ ಪ್ರೇಯಸೋರ್ಹಿ ಅಭ್ಯುದಯ ಅಮೃತತ್ವಾರ್ಥಿ ಪುರುಷ ಪ್ರವರ್ತತೆ. ಶ್ರೇಯ ಮಾರ್ಗವನ್ನು ಆರಿಸಿಕೊಂಡಂಥ ಏಕಾನೇಕ ಒಬ್ಬ ಪುರುಷ, ಒಬ್ಬ ಸಾಧಕ ಏನು ಮಾಡ್ತಾನೆ? ಅವನು ಶ್ರೇಯ ಮಾರ್ಗವನ್ನು ಆಯ್ದುಕೊಂಡಿದ್ದರಿಂದಾಗಿ ಅಭ್ಯುದಯ ಅಮೃತತ್ವಾರ್ಥಿ ಪುರುಷ, ಅವನೇನಾಗ್ತಾನೆ? ಅಭ್ಯುದಯವನ್ನು ಸಾಧಿಸುವಂಥ ಪುರುಷನಾಗ್ತಾನೆ, ಅಮೃತತ್ವವನ್ನು ಸಾಧಿಸುವಂತಹ ಪುರುಷನಾಗ್ತಾನೆ. ಅರ್ಥಾತ್ ಶ್ರೇಯ ಮಾರ್ಗವನ್ನು ಆಯ್ದುಕೊಂಡವರು ಮೋಕ್ಷಕ್ಕೆ ಅರ್ಹರಾಗುತ್ತಾರೆ. ಅನ್ಯಥಾ ಶ್ರೇಯ ಮತ್ತು ಪ್ರಿಯ ಮಾರ್ಗಗಳು ಏನಿವು? ಪ್ರಯೋಜನ ಕರ್ತವ್ಯತೆಯ ತಾಭ್ಯಾಂ ಬದ್ಧ. ಪ್ರಯೋಜನ ಕರ್ತವ್ಯತಾ, ಕರ್ಮದಿಂದ ಏನು ಪ್ರಯೋಜನ? ಪ್ರಿಯ ಮಾರ್ಗದಿಂದ ಏನು ಪ್ರಯೋಜನ? ಆ ಪ್ರಯೋಜನದಿಂದ ಬದ್ಧರಾಗಿದ್ದಾರೆ. ಮನುಷ್ಯ ಕರ್ಮದಲ್ಲಿ ತಿಳಬೇಕಾದ್ರೆ ಕರ್ಮದ ಪ್ರಯೋಜನದಿಂದ ಬದ್ಧನಾಗಿರುತ್ತಾನೆ. ಮೆಟ್ಟಲತ್ತಿ ಹೋಗಬೇಕು, ಏನು ಪ್ರಯೋಜನ? ಯಾಕೆ ಮೆಟ್ಟಲತ್ತಿ ಹೋಗ್ಬೇಕು ನೀನು? ಅಲ್ಲಿ ಉಪನ್ಯಾಸ ನಡೆದಿದೆ, ಕೇಳಬೇಕು. ಇವತ್ತೊಂದು ದಿವಸ ಬಿಟ್ಟರೆ ನಡೀತದೆ, ಇದ್ಕೋತೀವ ಸುಮ್ಮನೆ? ಇಲ್ಲ, ನಡೆಯೋದಿಲ್ಲ. ಭಾರಿ ಮುಖ್ಯ ವಿಷಯ ಇದೆ, ಇವತ್ತು ನಾವು ತಿಳ್ಕೋಬೇಕು. ಬದ್ಧನಾದ್ರೂ ಎಲ್ಲಿದೆ ಸ್ವತಂತ್ರತ ಅವನಿಗೆ? ಅದು ಶ್ರೇಯ ಮಾರ್ಗವೇ ಇರಲಿ, ಪ್ರಿಯ ಮಾರ್ಗವೇ ಇರಲಿ, ಮನುಷ್ಯನು ಈ ಮಾರ್ಗ ಪ್ರಯೋಜನವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಬದ್ಧನಾಗಿದ್ದಾನೆ. ಭಿನ್ನ ಪ್ರಯೋಜನೆ ಸತಿ ಪುರುಷಂ ಅಧಿಕೃತಂ ವರ್ಣಾಶ್ರಮಾದಿ ವಿಶಿಷ್ಟಂ ಸಿನೀತಃ ಬದ್ನೀತಃ. ಇನ್ನು ಯಾರ್ಯಾರು ಯಾವ್ಯಾವ ಸಂಸ್ಕಾರಗಳಿಂದ ಅವರವರ ಕರ್ಮದಲ್ಲಿ ಬದ್ಧರಾಗಿದ್ದಾರೋ ಅವರನ್ನು ಕರ್ಮದ ದೃಷ್ಟಿಯಿಂದ ನಾಲ್ಕು ಭಾಗವಾಗಿ ವಿಂಗಡಿಸಿದ್ದಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಕರ್ಮದ ದೃಷ್ಟಿಯಿಂದ ಮತ್ತು ಅವರಲ್ಲಿರುವಂತಹ ಗುಣ ಪ್ರವೃತ್ತಿಗಳ ದೃಷ್ಟಿಯಿಂದ ಅದು ಅಧಿಕೃತಂ ವರ್ಣಾಶ್ರಮಾದಿ ವಿಶಿಷ್ಟಂ ಸಿನೀತಃ. ಆ ಗುಂಪನ್ನು ಸೃಷ್ಟಿ ಮಾಡಿದ ಮೇಲೆ ಆ ಗುಂಪಿಗೆ ಏನು ಕೆಲವು ನಿಯಮಾವಳಿಗಳನ್ನು ಹಾಕಬೇಕಾಗ್ತದೆ. ಬೈಲಾಸ್ ಅಂತ ಕರೀತಾರೆ. ನೀವು ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಬೇಕು ಅಂತಂದ್ರೆ ಆ ಸಂಸ್ಥೆಯ ಬೈಲಾಸ್ ನಿನ್ನ ಹತ್ರ ಇರಬೇಕು. ಆ ಬೈಲಾಸ್ಗಳನ್ನು ನಾವು ಧರ್ಮ ಅಂತ ಕರಿತೀವಿ. ಅಲ್ಲಿ ನಿತ್ಯ ಕರ್ಮ ಏನು, ನೈಮಿತ್ಯ ಕರ್ಮ ಏನು, ಪ್ರಾಶ್ಚಾತ್ಯ ಕರ್ಮ ಏನು, ಕಾಮ್ಯ ಕರ್ಮ ಏನು, ಅವೆಲ್ಲ ವಿಂಗಡಿಸಿ ವಿವರಿಸಿ ವಿವರಿಸಿ ಹೇಳ್ತಾರೆ. ಅದರ ಕೆಲವು ಪ್ರತ್ಯಕ್ಷ, ಕೆಲವು ಪರೋಕ್ಷ, ಕೆಲವು ಅಪರೋಕ್ಷ. ಅಂತೂ ಎಲ್ಲರೂ ಕೂಡ ಆತ್ಮೀಯವಾಗಿ ಜಿಜ್ಞಾಸ ಮಾಡಿಕೊಂಡೇ ಧರ್ಮವನ್ನು ಅಮೆಂಡ್ ಮಾಡ್ತಾ ಹೋಗ್ತಾರೆ. ಹಾಗೆ ಅಮೆಂಡ್ ಮಾಡ್ತಾ ಇಲ್ಲಿವರೆಗೂ ಬಂದಿದೆ. ಎಲ್ಲಿವರೆಗೂ ಬಂದಿದೆ ಅಂದರೆ ಒಂದು ಬೇಕು, ಎರಡು ಸಾಕು, ಧರ್ಮದೊಳಗೆ ಸೇರಿಸ್ಬಿಟ್ರು, ಇದನ್ನು ತೆಗೆದಾಕ್ಬಿಟ್ರು. ಅಷ್ಟಪುತ್ರ ಸೌಭಾಗ್ಯವತಿ ಅದು ನಿಧಾನ ಆಚೆಗೆ ಹೋಗ್ಬಿಡ್ತು. ಇದು ಒಳ ಪ್ರವೇಶ ಆಯಿತು. ಕುಟುಂಬ ಯೋಜನಾ ಹೆಂಗೆ ಧರ್ಮ ಸರಿದೋಗ್ತದೆ, ಇನ್ನೊಂದು ಧರ್ಮ ಪ್ರವೇಶ ಆಗ್ತದೆ. ತಪ್ಪೇನಿಲ್ಲ. ನಾವು ಯಾಕೆ ತಪ್ಪಂತೀವಿ ಅಂತಂದರೆ ಹಮ್ ಪಾಚ್ ಹಮಾರೆ ಪಚೀಸ್ ಅಂತ ಅವರಂತಾರಲ್ವ, ನಾವು ಐದು ನಮಗೆ ಇಪ್ಪತ್ತೈದು ಅಂತಾರೆ. ಅದನ್ನು ನಮಗೆ ನೋಡಿ ನೋಡಿ ನೋಡಿ ಕೇಳಿ ಕೇಳಿ ನಮಗೆ ಸಾಕಾಗಿದೆ, ವಾಪಸ್ ನಮ್ಮದು ಅಷ್ಟಪುತ್ರ ಅಂತ ಬಂದುಬಿಟ್ರೆ ಚೆನ್ನಾಗಿರ್ತದಲ್ವ ಅಂತ ನಮಗೆ ಅನಿಸ್ತದೆ. ಸೊ ಈ ಶ್ರೇಯ ಮಾರ್ಗವೂ ಕೂಡ ಮನುಷ್ಯನಿಗೆ ಬಂಧನಕ್ಕೆ ಕಾರಣವಾಗುತ್ತದೆ. ಇದು ತುಂಬ ಸುಂದರವಾದ ವಿಷಯ. ಇದು ಪ್ರೇಯ ಮಾರ್ಗ ಅಷ್ಟೇ ಬಂಧಿಸ್ತದೆ ಅಂತ ತಿಳ್ಕೊತೀವಿ, ಶ್ರೇಯ ಮಾರ್ಗವೂ ಬಂಧಿಸ್ತದೆ. ಇನ್ಫ್ಯಾಕ್ಟ್ ಒಂದು ರೀತಿ ವಿಚಾರಣೆ ಮಾಡಿ ನೋಡಿದ್ರೆ ಜೀವಾತ್ಮನಿಗೆ ಯಾರೂ ಬಂಧಿಸಬೇಕಾಗೇ ಇಲ್ಲ. ಅವನು ಜನ್ಮತಃನೇ ಬದ್ಧ. ಅವನಿಗೆ ಯಾವ ಮಾರ್ಗ ಬೇಕಾಗಿಲ್ಲ ಬಂಧನ ಆಗಲಿಕ್ಕೆ. ಅವನು ಹುಟ್ಟುತ್ತಾನೆ ಬದ್ಧನಾಗಿ ಹುಟ್ಟಿರ್ತಾನೆ. ಅವನು ಬದ್ಧನಾಗಿದ್ದರಿಂದಾಗಿಯೇ ಅವನಿಗೆ ಪುನಃ ಜನ್ಮ ಪ್ರಾಪ್ತಿಯಾಗಿರ್ತದೆ. ಇವು ನೆಪಕ್ಕೆ ಶ್ರೇಯ ಮಾರ್ಗ, ಪ್ರೇಯ ಮಾರ್ಗ ಅಂತ ನೆಪಕ್ಕಷ್ಟೇ ಇರಲಿ, ತೊಂದರೆ ಇಲ್ಲ. ಇವೆರಡೂ ಮಾರ್ಗಗಳಿಂದ ಅವನು ಬದ್ಧನಾಗಿದ್ದಾನೆ. ಉಭೇ ನಾನಾ ಅರ್ಥೆ ಭಿನ್ನ ಪ್ರಯೋಜನೆ ಸತಿ ಪುರುಷಂ ಅಧಿಕೃತಂ ವರ್ಣಾಶ್ರಮಾದಿ ವಿಶಿಷ್ಟಂ ಸಿನೀತಃ ಬದ್ನೀತಃ. ಬದ್ಧನಾಗಿದ್ದ ತಾಭ್ಯಾಂ ಆತ್ಮಕರ್ತವ್ಯತಯಾ ಪ್ರಯುಜ್ಯತೆ ಸರ್ವಃ ಪುರುಷಃ. ಹೀಗಾಗಿ ಅವು ಎರಡರಲ್ಲಿ ಒಂದನ್ನು ಯಾವನೊಬ್ಬನು ಆರಿಸಿಕೊಳ್ತಾನೆ. ಆರಿಸಿಕೊಂಡು ಇದು ನನ್ನ ಕರ್ತವ್ಯ, ಆತ್ಮಕರ್ತವ್ಯತೆಯ ಪ್ರಯೋಜ್ಯತೆ, ಇದು ನನ್ನ ಕರ್ತವ್ಯ ಅಂತ ಅದರಲ್ಲಿ ಪ್ರಯೋಜನವನ್ನು ಕಾಣ್ತಾನೆ. ಇದು ಎಲ್ಲ ಪುರುಷರಲ್ಲಿ ಕಂಡು ಬರುವುದು. ಒಬ್ಬರು ಶ್ರೇಯದಲ್ಲಿ, ಶ್ರೇಯ ಮಾರ್ಗದಲ್ಲಿ ಆತ್ಮೀಯತೆಯನ್ನು ಬೆಳೆಸ್ಕೋಬಹುದು, ಇನ್ನೊಬ್ಬರು ಪ್ರೇಯ ಮಾರ್ಗದಲ್ಲಿ ಆತ್ಮೀಯತೆಯನ್ನು ಬೆಳೆಸ್ಬೋದು. ಪ್ರೇಯ ಮಾರ್ಗದಲ್ಲಿ ಆತ್ಮೀಯತೆಯನ್ನು ಬೆಳೆಸ್ಕೊಂಡವನು, ಆತ್ಮ ಅದರಲ್ಲಿ ತನ್ನಂತ ತೊಡಗಿಸಿಕೊಂಡವನು, ಅವನು ಸುಖವನ್ನು ಹುಡುಕ್ತಾ ಇರ್ತಾನೆ. ತಾರತಮ್ಯ, ಈ ಸುಖಕ್ಕಿಂತ ಆ ಸುಖ, ಆ ಸುಖಕ್ಕಿಂತ ಆ ಸುಖ, ಹೀಗೆ ಸುಖದ ತಾರತಮ್ಯದಲ್ಲಿ ಅವನೇನಾಗ್ತಿರ್ತಾನೆ, ಹೋಗ್ತಿರ್ತಾನೆ, ಮುಂದೆ ಹೋಗ್ತಿರ್ತಾನೆ. ಇನ್ನು ಶ್ರೇಯ ಮಾರ್ಗದಲ್ಲಿ ಯಾವನ ಆಸಕ್ತಿ ವಹಿಸಿದ್ದಾನೋ, ಆತ್ಮಭಾವನವನ್ನು ಹೊಂದಿದ್ದಾನೋ, ಅವನೇ ಮಾಡ್ತಾನೆ, ಶ್ರವಣ ಮನನ ನಿಧಿಧ್ಯಾಸನ ಆ ಶಾಸ್ತ್ರ ಎಲ್ಲ ಅಧ್ಯಯನ ಇತ್ಯಾದಿಗಳಲ್ಲಿ ಅವನು ತೊಡಗುತ್ತಾನೆ. ಹಾಂ, ಅಭ್ಯುದಯ ಅಮೃತತ್ವಾರ್ಥಿ ಪುರುಷ ಪ್ರವರ್ತತೆ. ಏಕೆಂದರೆ ಅಲ್ಲಿ ಎರಡು ಶಬ್ದ ಕೊಟ್ಟಾರೆ, ಅಭ್ಯುದಯ ಪ್ರೇಯ ಮಾರ್ಗವನ್ನು ಆಯ್ದುಕೊಂಡವ ಎಲ್ಲಿ ಹೋಗ್ತಾನೆ, ಅಭ್ಯುದಯ. ಅಭ್ಯುದಯ ಅಂತಂದ್ರೇನು, ಲೌಕಿಕ ವಿಕಾಸ, ವ್ಯಾವಹಾರಿಕದಲ್ಲಿ ಏನು ಅಭ್ಯುದಯವನ್ನು ಹೊಂದೋದು ಎಲ್ಲಿಯೋ, ಅಪಾರ್ಟ್ಮೆಂಟ್ ಕಟ್ಟಿಸ್ತಾನೆ, ಸೈಟ್ ಕೊಂಡ್ಕೋತಾನೆ, ಬ್ಯಾಂಕ್ ಡೆಪಾಸಿಟ್ಸ್ ಮಾಡ್ತಾನೆ, ಶೇರ್ ಮಾರ್ಕೆಟಿಂಗ್ ಮಾಡ್ತಾನೆ, ಶೇರ್ ಬೆಳೆಸ್ಕೊತ ಹೋಗ್ತಾನೆ, ಕೊಚ್ಚಿನ ಕೊಚ್ಚು ದಂಧಾ ಕರೆ. ಈಗ ಈ ಕಂಪ್ನಿ ಸಾಲದ ಈ ಕಂಪ್ನಿ ಸ್ಯಾಲರಿ ಕಡಿಮೆ ಆಯಿತು, ಬೇಡ ಇನ್ನೊಂದು ಕಂಪ್ನಿ ಜಾಸ್ತಿ ಕೊಡ್ತಾನೆ, ಅಲ್ಲಿ ಹೋಗೋಣ ನಡಿ, ಅಲ್ಲಿ ಕಡಿಮೆ ಕೊಡ್ತಾರೆ, ಅದು ಬೇಡ ಬಿಡಿ ಇನ್ನೊಂದು ಕಡೆ ಹೋಗೋಣ ನಡಿ. ಇದೆಲ್ಲ ಪ್ರೇಯ ಮಾರ್ಗ, ಗೊತ್ತಾಯ್ತಲ್ಲ ಎಷ್ಟು ಪ್ರೇಯ ಮಾರ್ಗ. ಆಮೇಲೆ ಇನ್ನೊಬ್ಬರು ಮತ್ತೊಬ್ಬ ಪುರುಷ ಏನವನು, ಅವನು ಶ್ರೇಯ ಮಾರ್ಗ. ಹೀಗೆ ಶ್ರೇಯ ಪ್ರೇಯಸೋ ಹಿ ಅಭ್ಯುದಯ ಅಮೃತತ್ವಾರ್ಥಿ ಪುರುಷ ಪ್ರವರ್ತತೆ. ಅಭ್ಯುದಯ ಅಭ್ಯುದಯ ಪ್ರವರ್ತತೆ, ಅಮೃತತ್ವಾರ್ಥಿ ಪ್ರವರ್ತತೆ ಅಂತ ಅದನ್ನು ಎರಡು ಸಪ್ರೇಟಾಗಿ ನೀವು ಬರ್ಕೋಬಹುದು. ಅತಃ ಶ್ರೇಯ ಪ್ರೇಯ ಪ್ರಯೋಜನ ಕರ್ತವ್ಯತೆಯ ತಾಭ್ಯಾಂ ಬದ್ಧ ಇತ್ಯುಚ್ಯತೆ. ಹಾಂ, ಇವನು ಶ್ರೇಯ ಪ್ರೇಯ ಅನ್ನುವ ಎರಡು ವಿಷಯಗಳಿಂದ ಇವನು ತನ್ನ ತನ್ನ ಕರ್ತವ್ಯಗಳನ್ನು ಹೆಣಕು ಓದ ಹೋಗ್ತಾನೆ. ಇದು ನನ್ನ ಕರ್ತವ್ಯ, ಇದು ನನ್ನ ಕರ್ತವ್ಯ, ಇದು ನನ್ನ ಕರ್ತವ್ಯ. ಪ್ರಯೋಜನ ಕರ್ತವ್ಯತೆಯ ತಾಭ್ಯಾಂ ಬದ್ಧ ಇತ್ಯುಚ್ಯತೆ. ಆದ್ದರಿಂದ ಮನುಷ್ಯನು ಬದ್ಧನು ಎಂದು ನಿರ್ಣಯಿಸಲಾಗ್ತದೆ. ಯಾಕೆ, ಅವನ ಸಂಸ್ಕಾರಗಳಿಗೆ ತಕ್ಕಂತೆ ಅವನು ಆ ಕೋರ್ಸ್ ಆಫ್ ಆ್ಯಕ್ಟಿವಿಟಿಯನ್ನು ಆ ಕರ್ಮನ ಆಯ್ಕೋತಾನೆ. ಏನಂತ ಆಯ್ಕೋತಾನೆ, ಇದು ನನ್ನ ಕರ್ತವ್ಯ, ಇದು ನಾ ಮಾಡಬೇಕಾದದ್ದು, ಮಾಡ್ಕೋ, ಏನು ತೊಂದರೆ ಇಲ್ಲ, ಮಾಡ್ಕೋ. ಹೀಗೆ ಅವನು ಬದ್ಧನಾಗುತ್ತಾನೆ. ಅಭ್ಯುದಯ. ಇನ್ನೊಂದು ಯಾವುದು, ಅಮೃತತ್ವ. ಪ್ರಯೋಜನ ಎರಡು, ಒಂದು ಅಭ್ಯುದಯ ಲೌಕಿಕ ವಿಕಾಸ, ಆಧ್ಯಾತ್ಮಿಕ ವಿಕಾಸ, ಧಾರ್ಮಿಕ ವಿಕಾಸ, ನೈತಿಕ ವಿಕಾಸ, ಇವೆಲ್ಲ ವಿಕಾಸ. ಅತಃ ಶ್ರೇಯ ಪ್ರೇಯ ಪ್ರಯೋಜನ ಕರ್ತವ್ಯತೆಯ ತಾಭ್ಯಾಂ ಬದ್ಧ ಇತ್ಯುಚ್ಯತೆ ಸರ್ವ ಪುರುಷ. ಎಲ್ಲ ಮನುಷ್ಯರು ಒಂದಿಲ್ಲ ಒಂದು ರೀತಿಯಿಂದ ಈ ಪ್ರಕಾರವಾಗಿ ಬದ್ಧರಾಗಿದ್ದಾರೆ. ಒಂದು ಶ್ರೇಯ ಮಾರ್ಗದಿಂದ ಬದ್ಧರಾಗಿದ್ದಾರೆ, ಅಥ ಪ್ರೇಯ ಮಾರ್ಗದಿಂದ ಬದ್ಧರಾಗಿದ್ದಾರೆ. ಭಾಷ್ಯ, ಸರ್ವ ಪುರುಷ ಆಯ್ತಾ, ತೇ ಯದಿ ಅಪಿ ಏಕೈಕ ಪುರುಷ ಅರ್ಥ ಸಂಬಂಧಿನಿ. ಪುರುಷಾರ್ಥ ಪುರುಷಾರ್ಥ ಸಂಬಂಧಿನಿ ವಿದ್ಯಾ ಅವಿದ್ಯಾ ರೂಪತ್ವಾತ್ ವಿರುದ್ಧಿ ಇತಿ ಅನ್ಯತ ಅನ್ಯತರ ಅಪರಿತ್ಯಾಗೇನ ಏಕೇನ ಪುರುಷೇಣ ಸಹ ಅನುಷ್ಠಾತುಂ ಅಶಕ್ಯತ್ವಾತ್ ತಯೋ ತಯೋ ಹಿತ್ವಾ ಅವಿದ್ಯಾರೂಪಂ ಶ್ರೇಯಃ ಶ್ರೇಯ ಏವ ಕೇವಲಂ ಆದಾನಸ್ಯ ಉಪಾದಾನಂ ಕುರ್ವತಃ ಸಾಧು ಶೋಭನಂ ಶಿವಂ ಭವತಿ. ಅಪ್ಪ ಯದಿ ಅಪಿ, ಒಂದು ವೇಳೆ ಹೀಗಿದ್ದಾಗ್ಯೂ ಕೂಡ, ಹೇಗಿದ್ದಾಗೆ, ಏಕೈಕ ಪುರುಷಾರ್ಥ ಸಂಬಂಧಿನಿ ಒಬ್ಬನೇ ಒಬ್ಬನ ಪುರುಷಾರ್ಥವನ್ನು ಸಂಬಂಧ ಇಟ್ಟುಕೊಂಡವನು ವಿದ್ಯಾ ಅವಿದ್ಯಾ ರೂಪತ್ವಾತ್ ಒಂದು ಜ್ಞಾನ ಮಾರ್ಗ, ಇನ್ನೊಂದು ಅಜ್ಞಾನದ ಮಾರ್ಗವಾಗಿದ್ದರಿಂದಾಗಿ ವಿರುದ್ಧಿ, ಒಂದಕ್ಕೆ ಒಂದು ವಿರುದ್ಧವಾದ ಲಕ್ಷಣಗಳನ್ನು ಹೊಂದಿದ್ದರಾಗಿ ಇತಿ ಅನ್ಯತರ ಪರಿತ್ಯಾಗೇನ. ಇವು ಎರಡರಲ್ಲಿ ಒಂದನ್ನು ತ್ಯಾಗ ಮಾಡಲೇಬೇಕು. ಪ್ರಿಯ ಮಾರ್ಗ ಹಿಡಿದರೆ ಶ್ರೇಯ ಮಾರ್ಗ ತ್ಯಾಗ ಮಾಡಬೇಕು, ಶ್ರೇಯ ಮಾರ್ಗ ಹಿಡಿದರೆ ಪ್ರಿಯ ಮಾರ್ಗ ಏನು ಮಾಡಬೇಕು? ಸ್ವಲ್ಪ ಬಿಡೋದು, ಸ್ವಲ್ಪ ಹಿಡ್ಕೊಂಬದ ನೈ ಚಲ್ತ ಬಿಡಬೇಕಷ್ಟೇ. ಹಾಂ, ಟರ್ನ್ ಯುವರ್ ಬ್ಯಾಕ್, ಬರ್ನ್ ಯುವರ್ ಬೋಟ್ ಆ್ಯಂಡ್ ಸೇ ಗುಡ್ ಬೈ ಅಷ್ಟೇ. ನಾನಲ್ಲ ಅಲ್ಲಿ ಹೇಳ್ತಾರೆ ನೋಡಿ, ಇತಿ ಅನ್ಯತರ ಪರಿತ್ಯಾಗೇನ, ಎರಡರಲ್ಲಿ ಒಂದನ್ನು ತ್ಯಾಗ ಮಾಡಲೇಬೇಕು. ಏಕೇನ ಪುರುಷೇನ, ಒಬ್ಬನೇ ಪುರುಷನಿಂದ ಸಹ ಅನುಷ್ಠಾತು ಅಶಕ್ಯತ್ವ, ಎರಡೂ ಮಾಡ್ಕೊಂಡು ಹೋಗ್ತೇನೆ ಅಂತದ್ದು ಉಚಿತನ. ಅದಕ್ಕೆ ಗಚ್ಚಂತಿಷ್ಠತಿ ನ್ಯಾಯ ಅಂತ ಹೇಳ್ತಾರೆ, ಬರ್ಕೊಳ್ಳಿ. ಗಚ್ಚಂತಿಷ್ಠತಿ ನ್ಯಾಯ, ಗಚ್ಚನ್ನಂದ್ರೆ ಹೋಗ್ತಾ ಇರು, ಆದರೆ ನಿಂತ್ಕೊಂಡಲ್ಲೇ ನಿಂತಿರು, ನಿಂತಿರು ಆದರೆ ಹೋಗ್ತಾ ಇರು. ಗಚ್ಚನ್ ತಿಷ್ಠತಿ ಇವನಂತಾನೆ. ಅದೇನು ಭಾರಿ ಸುಲಭ ಅಂತಾನೆ. ಹೇಗಪ್ಪ ಹೋಗ್ತಾ ಇರೋದು, ನಡ್ನಡು ಸುಮ್ಮನೆ ನಿಂತ್ಕೊಂಬೋದು. ಆಮೇಲೆ ಮತ್ತೆ ಇವ್ರು ಹೇಳಬೇಕಾಗ್ತದೆ ಗಚ್ಚನ್ ತಿಷ್ಠತಿ ಅಂದರೆ ಹೋಗ್ತಾ ಹೋಗ್ತಾ ನಿಂತ್ಕೊಂಡು ನಿಂತ್ಕೊಂಡು ಅಲ್ಲ, ನಿಂತ್ಕೊಂಡು ಹೋಗ್ತಿರ್ಬೇಕು, ಹೋಗ್ತಾ ಇದ್ದಾಗೆ ಕೂಡ ನೀನು ನಿಂತಲ್ಲೇ ನಿಂತಿರ್ಬೇಕು. ಸಾಧ್ಯವೋ? ಸಾಧ್ಯವೋ? ನಮ್ಮ ಶಶಾಂಕ್ ಅಂತಾನೆ ಸಾಧ್ಯ ಅಂತಾನೆ. ಯಾಕಪ್ಪ ಸಾಧ್ಯ? ನಿಮ್ಮದು ವಾಕಿಂಗ್ ಮಷಿನ್ ಅದಲ್ಲ, ಒಂದು ಇಂಚ್ ಕೂಡ ನೀವು ಅಲುಗಾಡಿರೋದಿಲ್ಲ, ಆದರೂ ಎಷ್ಟು ಕಿಲೋಮೀಟ್ರ್ ವಾಕ್ ಮಾಡ್ತೀರಿ ಇದಕ್ಕೆ ಅನ್ನೋದಿಲ್ವಾ? ಇಲ್ಲಪ್ಪ, ಇದು ಸಹಿತಲ್ಲ. ಯಾಕೆ? ಚಲನೆ ಇದೆ. ದೇಶದಲ್ಲಿ ಬದಲಾವಣೆ ಇಲ್ಲ, ಕಾಲದಲ್ಲಿ ಬದಲಾವಣೆ ಇದೆ, ಮತ್ತು ಕರ್ಮದಲ್ಲಿಯೂ ಕೂಡ ಅಂಗಾಂಗಗಳು, ಕರ್ಮೇಂದ್ರಿಯಗಳು ಬದಲಾವಣೆಗೊಳ್ತಾ ಇವೆ. ಆದ್ದರಿಂದ ಇದು ಏನು ನಿಂತಲ್ಲೇ ನಿಲ್ಲೋ ಕೆಲಸ ಅಲ್ಲ, ಇದು ಹೋಗ್ತಾ ಇರೋದೇ. ಈಗ ನಿಮಗೆಂಥ ಮಾರ್ಗ ಬೇಕು? ನಮಗೆ ಒಂದು ವೇಳೆ ಶ್ರೇಯ ಮಾರ್ಗ ಬೇಕು ಅಂದರೆ ಪ್ರಿಯ ಮಾರ್ಗವನ್ನು ತ್ಯಾಗ ಮಾಡಲೇಬೇಕು. ಪ್ರಿಯ ಮಾರ್ಗವನ್ನು ಆರಿಸಿಕೊಂಡು ತಲೆಮೂಲಕವಾಗಿ ಶ್ರೇಯವನ್ನು ಹೊಂದಬಹುದೇ ಅಂದರೆ ಇಂಪಾಸಿಬಲ್. ಹೌದೋ? ಪ್ರಿಯ ಮಾರ್ಗದಲ್ಲಿ ಅನಂತತೆಯಿಂದ ಕೂಡಿದ ಫಲವೇ ಇಲ್ಲ. ಹಣ ಆಗಲಿ, ಐಶ್ವರ್ಯವಾಗಲಿ, ಧನಕನಕಾದಿಗಳು, ಮಿತ್ರ ಶತ್ರುಗಳಾಗಿ ಅನಂತ ಫಲವನ್ನು ಕೊಡ್ತಾರೆ ಅನ್ನೋಂಥದ್ದು ಯಾವುದೂ ಇಲ್ಲ. ಎಲ್ಲರೂ ಸೀಮಿತವಾದ ಫಲ ಕೊಡ್ತಾರೆ. ಆದ್ದರಿಂದ ಎರಡನ್ನೂ ಒಬ್ಬರೇ ನಡೆಸ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ. ಏಕೇನ ಪುರುಷೇಣ ಸಹ ಅನುಷ್ಠಾತು ಅಶಕ್ಯತ್ವಾತ್. ಏನು ಮಾಡೋಣ ಈಗ? ಭಾರಿ ಸುಲಭ. ತಯೋಹೋ ಹಿತ್ವ, ಅವು ಎರಡರಲ್ಲಿ ಒಂದನ್ನು ಏನು ಬಿಡಬೇಕು? ಯಾವುದನ್ನು ಬಿಡ್ತೀರಿ? ಒಂದು ಅವಿದ್ಯಾರೂಪಂ ಪ್ರೇಯ, ಇನ್ನೊಂದು ವಿದ್ಯಾರೂಪಂ ಶ್ರೇಯ. ಯಾವುದನ್ನು ಬಿಟ್ಕೊಡ್ತೀರಿ ನೋಡ್ರಿ? ಒಂದು ಪ್ರೇಯಸ್ಸು ಅವಿದ್ಯಾರೂಪದಿಂದ ಕೂಡಿದ್ದು, ಒಂದು ಶ್ರೇಯಸ್ಸು ವಿದ್ಯಾರೂಪದಿಂದ ಕೂಡಿದ್ದು. ಆದ್ದರಿಂದ ಶ್ರೇಯ ಇವ ಆದದಾನಸ್ಯ ಶ್ರೇಯ ಇವ ಕೇವಲಂ ಆದದಾನಸ್ಯ ಉಪಾದಾನಂ ಕುರ್ವತಃ ಸಾಧು ಶೋಭನಂ. ಶಿವಂ ಭವತಿ ಯಹಾತು ಅದೂರದರ್ಶಿ ವಿಮೂಢಃ ಹೀಯತೆ ವಿಯುಜ್ಯತೆ ಅರ್ಥಾತ್ ಪುರುಷಾರ್ಥಾತ್ ಪಾರಮಾರ್ಥಿಕಾತ್ ಪ್ರಯೋಜನಾತ್ ನಿತ್ಯಾತ್ ಪ್ರಚ್ಯವತೆ ಇತ್ಯರ್ಥ. ನೋಡಪ್ಪ, ಅದರಲ್ಲಿ ಶ್ರೇಯೇವ ಕೇವಲ ಆದದಾನಸ್ಯ, ಯಾರು ಶ್ರೇಯ ಮಾರ್ಗವನ್ನೇ ತಮ್ಮ ಮಾರ್ಗ ಅಂತ ಸ್ವೀಕಾರ ಮಾಡಿದ್ದಾರೋ, ಹೆಂಗೆ ಉಪಾದಾನಂ ಕುರುವತಃ ಅದೇ ನಮಗೆ ಅತ್ಯಂತ ಅವಶ್ಯಕವಾದದ್ದು ಅಂತ ಸ್ವೀಕರಿಸಿದ್ದಾರೋ, ಉಪಾದಾನಂ ಕುರುವತಃ ಅವರು ಸಾಧು. ಸಾಧು ಅಂದ್ರೇನು? ಶೋಭನಂ. ಶೋಭನಂ ಅಂದರೆ ಏನಪ್ಪ? ಶೋಭನಂ ಅಂದರೆ ಶಿವಂ ಭವತಿ, ಅವರಿಗೆ ಮಂಗಳ ಉಂಟಾಗುತ್ತದೆ, ಅವರಿಗೆ ಮಂಗಳ ಉಂಟಾಗುತ್ತದೆ. ಮತ್ತು ಇನ್ನೊಬ್ಬರು ಸರ್, ಅವರು ಯಹಾತು ಅರ ದೂರದರ್ಶಿ ವಿಮೂಢ. ಶ್ರೇಯ ಮಾರ್ಗವನ್ನು ಯಾವನು ಸ್ವೀಕಾರ ಮಾಡ್ತಾನೋ ಅವನು ದೂರದರ್ಶಿ. ದೂರದರ್ಶಿ, ಎಲ್ಲ ದೂರದರ್ಶಿಗಳು ಶ್ರೇಯ ಮಾರ್ಗವನ್ನು ಸ್ವೀಕರಿಸ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಶ್ರೇಯ ಮಾರ್ಗವನ್ನು ಯಾರು ಸ್ವೀಕರಿಸ್ತಾರೋ ಅವರು ದೂರದರ್ಶಿಗಳಾಗಿರ್ತಾರೆ. ದೂರದರ್ಶಿ. ಆದರೆ ಇವನು ಈಗ ನಮ್ಮಲ್ಲಿದ್ದಾನಲ್ಲ ಪ್ರಿಯ ಮಾರ್ಗ ಆಚರಿಸಿದ್ದಾನೆ, ಅದೂರದರ್ಶಿ ಏನಂದರೆ ವಿಮೂಢ ಅಂದರೆ ಏನು? ಮೂರ್ಖ. ಏನಾಗ್ತದೆ? ಹೀಯತೆ, ಕಳೆದುಕೊಳ್ಳುತ್ತಾನೆ. ವಿಯುಜ್ಯತೆ, ಏನು ಕಳ್ಕೊತಾನೆ? ಪುರುಷಾರ್ಥಾತ್ ಅಂತಾನೆ. ಪುರುಷಾರ್ಥಾತ್ ಪಾರಮಾರ್ಥಿಕಾತ್ ಪ್ರಯೋಜನಾತ್ ನಿತ್ಯಾತ್ ಇವೆಲ್ಲವುಗಳಿಂದಲೂ ಅವನು ವಿಯುಜ್ಯತೆ ಕಳೆದುಕೊಳ್ಳುತ್ತಾನೆ. ಎಷ್ಟು ಅವನ ಕೈಯಿಂದ ಜಾರಿ ಹೋಗ್ತಾವೆ, ಭಾರಿ ಇಂಪಾರ್ಟೆಂಟು. ಹೋಗ್ಲಿ ಬಿಡ್ರಿ ಸರ್, ಕ್ಲಾಸಿಗೆ ಬರದೆ ಹೋದ್ರೆ ಏನಾಗ್ತದೆ? ಕ್ಲಾಸಿಗೆ ಬರದೆ ಹೋದ್ರೆ ನೋಡಪ್ಪ, ಇವನ್ ನಾಲ್ಕನೇ ಕಳ್ಕೊತೀಯ. ಯಾವ ನಾಲ್ಕವು? ಏ ವೆರಿ ಇಂಪ ವೆರಿ ವೆರಿ ಸಿಂಪಲ್, ಪುರುಷಾರ್ಥ ನಿನಗಿಲ್ಲ ಅಂತ ಅರ್ಥ. ಪುರುಷಾರ್ಥ ಇಲ್ಲ, ಪಾರಮಾರ್ಥಿಕದಿಂದಲೂ ವಂಚಿತನಾಗ್ತೀಯ. ಆಮೇಲೆ ಪ್ರಯೋಜನಾತ್, ಮೋಕ್ಷ ಅನ್ನುವಂಥ ಪ್ರಯೋಜನದಲ್ಲೂ ನೀನು ವಂಚಿತನಾಗ್ತೀಯ. ಮತ್ತೇನು? ನಿತ್ಯಾದ ಪ್ರವಚ್ಯತೆ, ನಿತ್ಯತ್ವದಿಂದ ಜಾರಿ ಬೀಳುತ್ತೀಯ. ಇಷ್ಟು ನಿನಗೆ ಹಾನಿಕಾರಕ ನೆಗೆಟಿವ್ ಪಾಯಿಂಟ್ಸ್ ಅವ ನೋಡಪ್ಪ. ಹೋಗ್ಲಿ ಬಿಡಿ ಸರ್, ಎಲ್ಲ ಹೋದ್ರೂ ಚಿಂತೆ ಇಲ್ಲ, ಮೈ ಮೇಲೆ ಬಟ್ಟೆ ಕೇಸರಿ ಬಟ್ಟೆ ಅದೆಲ್ಲ ಸಾಕಂತ. ಎಲ್ಲ ಇವ್ರು ಎಲ್ಲರೂ ನೋಡ್ರಿ, ನಾವು ಸುತ್ತಮುತ್ತಲ 90% ಇನ್ನು ಸಾಯಂಕಾಲ ಮಾತಾಡ್ತೀವಿ. ಇವೆಲ್ಲವನ್ನು ಕಳ್ಕೊಂಡಿದ್ದಾರೆ. ಹೀಯತೆ, ಏನೇನು ಹೀಯತೆ? ಪುರುಷಾರ್ಥಾತ್ ಹೀಯತೆ, ಪಾರಮಾರ್ಥಿಕಾತ್ ಹೀಯತೆ, ಪ್ರಯೋಜನಾತ್ ಹೀಯತೆ, ನಿತ್ಯಾತ್ ಪ್ರವಚ್ಯತೆ ಇತ್ಯರ್ಥ. ತತ್ರಾಪಿ ಸಾಧು ಭವತಿ. ಹೀಗಿದ್ದಾಗ್ಯೂ ಕೂಡ ಏನಂತಾರೆ ಜನ ಅವರಿಗೆ? ಸಾಧು. ರಾಮ್ಪಾಲ್ ಸಾಧು, ಅವ ಒಂದು ಊರು ಊರನ್ನು ಆಶ್ರಮ ಮಾಡಿದ್ನಂತೆ. ಒಂದು ಇಡೀ ಒಂದು ಊರನ್ನು ಆಶ್ರಮ ಮಾಡಿದ್ನಂತೆ. ನಿನ್ನೆ ಅರೆಸ್ಟ್ ಮಾಡಿದ್ರು ಅವನಿಗೆ. ಅವ 16,000 ಸೈನಿಕರನ್ನು ಇಟ್ಕೊಂಡಿದ್ನಂತೆ ಒಳಗಡೆ ತನ್ನ ಆಶ್ರಮದೊಳಗೆ. 15,000 ಸೈನಿಕರು. ಆ ಸೈನಿಕರ ಹತ್ರ ರಷ್ಯನ್ ಗನ್ಸ್, ಅಮೇರಿಕನ್ ಗನ್ಸ್ ಎಲ್ಲ ಅತ್ಯಂತ ಅಪಾಯಕಾರಿ ಶಸ್ತ್ರಗಳು, ಅಪಾಯಕಾರಿ ಶಸ್ತ್ರಗಳು. ಅವನನ್ನು ಅರೆಸ್ಟ್ ಮಾಡಬೇಕು ಅಂತೇಳಿ ಇದನ್ನು ತೆಗೆದಾಗ, ವಾರಂಟ್ ಬಂದಾಗ ಒಳಗೆ ಸೈನಿಕರಿಗೆ ಪೊಲೀಸರು ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಸಿಟಿ ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಆ ರೀತಿಯಲ್ಲಿ ಅವನು ವ್ಯವಸ್ಥೆ ಮಾಡಿದ್ದ. ಕ್ಯಾಪ್ಟನ್ ಭವತಿ ಸಾಧುನ ಭವತಿ. ರಾಮ್ಪಾಲ್ ಆರು ಜನ ಸತ್ತಾರೆ, ಒಂದು ಆರು ತಿಂಗಳು ಕೂಸ್ ಸತ್ತ ನಿನ್ನೆ ಗಲಾಟೆ ಒಳಗೆ. ನಿನ್ನೆ ತೋರಿಸಿದ, ನಾನು ನೋಡಿದ್ದಿಲ್ಲ ಮೊನ್ನೆ. ಸಾಧು ಭವತಿ ಕೋ ಸಾಧು, ಎಂಥ ಸಾಧು ಇವ. ಅದಕ್ಕೆ ಕಠೋಪನಿಷತ್ತು ಅಂತೇಳಿ ಹೇಳ್ತಾರೆ, ಈ ಮಾರ್ಗ ಇದು ಡಬಲ್ ಎಜ್ಡ್ ರೇಜರ್ ಇದ್ದಂಗೆ. ಡಬಲ್ ಎಜ್ಡ್ ರೇಜರ್, ನೀ ಅಲ್ಲಿ ಕಾಲಿಟ್ರು ಕತ್ತರಿಸ್ತದೆ, ಇಲ್ಲಿ ಕಾಲಿಟ್ರು ಕತ್ತರಿಸ್ತದೆ, ಆದರೆ ನೀನು ಬೇರೆ ದಾರಿ ಇಲ್ಲ, ಆ ಚಾಕು ಮೇಲೇ ನಡ್ಕೊಂಡು ಹೋಗ್ಬೇಕು ನೀನು. ಶೂರಸ್ಯ ಧಾರ ರೇಜರ್ಸ್ ಎಜ್ಜಿದ್ದೆ. ಈಗಂತೂ ಇನ್ನೂ ಶಾರ್ಪ್ ಆಗ್ಯದ, ಇನ್ನೂ ಶಾರ್ಪ್. ಎಷ್ಟು ಥರದ ಕಾಯ್ದೆಗಳು, ಎಷ್ಟು ಥರದ ನಿಯಮಗಳು, ಇವು ಎಂದೋ ಆಗಬೇಕಾಗಿದ್ದೆಲ್ಲ ಇವು 64 ವರ್ಷ ಮುಂದೆ ಹಾಕಿವೆ ನೋಡು. ಯಾವುದರೇ ಚಕ್ಕಕ್ಕೆ ಜಮಾ ಆಗೋದು ಒಂದು ದಿವಸ ಮುಂದೆ ಹಾಕಿವ್ ನಡೀತು, 64 ವರ್ಷ ಮುಂದೆ ಹಾಕ್ಯವಂತೆ ನಡೀತು. ಆದರೆ ಮುಂದೆ ಹಾಕಿ ಮುಂದೆ ಹಾಕಿ ಮುಂದೆ ಹಾಕಿ ಇವತ್ತು ಎಲ್ಲಿ ಬಂದೀವಿ ನಾವೀಗ? ನಮ್ಗೆ ಎಲ್ಲಿ ಬಂದೇವು ಅಂದ್ರೆ, ಈಗ ವಾಟ್ ಲಾ ಆ್ಯಂಡ್ ಆರ್ಡರ್, ವಿಚ್ ಲಾ ಆ್ಯಂಡ್ ಆರ್ಡರ್ ಅಂತೇಳಿ ನಾವು ಹಾಕಿದೆ. ಎಲ್ಲಿ ಲಾ ಆ್ಯಂಡ್ ಆರ್ಡರ್ ಹೋಗು, ನಾನೇನು ಮಾಡ್ತೀನಿ ಅದೇ ಲಾ. ಲಾಲು ಪ್ರಸಾದ್, ಲಾಲು ಪ್ರಸಾದ್ 20 ವರ್ಷ ಆಳಿದ ತನ್ನ ರಾಜ್ಯವನ್ನು. 20 ವರ್ಷ ಆಳಿದ ಕೂಡ 20 ವರ್ಷದ ಹೇಗೆ ಹಿಂದೆ ಹೇಗಿತ್ತೋ ಇವತ್ತಿಗೂ ಹಾಗೆ ಇದೆ. ಇಲ್ಲ ಮತ್ತೆ ಬಿಹಾರಿ ಬಂದಲ್ಲ ಮತ್ತೆ ಇವರೆಲ್ಲ ಅಲ್ಲಿವರೆಗೆ ಬಾಡಿ ಬಾಡಿ ಮಾತಾಡಿ ಹೊಲಸು ಜೀವನ ಪೂರ್ತಿ. ಹೀಗಾಗಿ ಎಲ್ಲವನ್ನು ಕಳ್ಕೊಂಡು ಭಗವಾ ಅಸ್ತಿ ಇತಿ ಚೇತ್, ಭಗವಾ ಅಂದರೆ ಬಟ್ಟೆ, ಈ ಕೇಸರಿ ಬಟ್ಟೆ ಇದೆ ಅಂತ ಕೇಳಿದ್ರೆ ಅದಕ್ಕೆ ಏನು ಸಾರ್ಥಕತೆ? ಅದು ಏನೂ ಅರ್ಥ ಇಲ್ಲ. ಈ ಬಟ್ಟೆ ಇಲ್ಲದೆ ಹೋದ್ರೆ ಚಿಂತೆ ಇಲ್ಲ, ಇವನು 4 ಇರಬೇಕು ನೋಡ್ರಿ. ಈ ಬಟ್ಟೆ ಇಲ್ಲದೆ ಹೋದ್ರೂ ಚಿಂತೆ ಇಲ್ಲ, ಇವನು 4 ಇರಬೇಕು: ಪುರುಷಾರ್ಥ, ಪಾರಮಾರ್ಥಿಕ ಮತ್ತು ನಿತ್ಯಾದ ಪ್ರವಚ್ಚತೆ. ನಿತ್ಯತ್ವ ಇರಬೇಕು, ನಿತ್ಯತ್ವ ಇರಬೇಕು, ಪ್ರಯೋಜನ ಇರಬೇಕು, ಪಾರಮಾರ್ಥಿಕ ಇರಬೇಕು, ಪುರುಷಾರ್ಥ ಇರಬೇಕು. ಕೋಸೌ ಯಹ ಪ್ರೇಯಃ ವೃಣೀತಿ ಉಪಾದತ್ತೇ ಇತ್ತೇತತ್. ಜಾರಿ ಬೀಳೋದು, ಯಾರವನು ಜಾರಿ ಬೀಳೋನು? ಯಾರಂದ್ರೆ ಪ್ರೇಯಃ ವೃಣೀತೆ. ಶ್ರೇಯಃ ವೃಣೀತೆ ಚೇತ್ ಅವನು ಪ್ರಯೋಜನವನ್ನು ಹೊಂದುತ್ತಾನೆ, ಮೋಕ್ಷವನ್ನು ಹೊಂದುತ್ತಾನೆ. ಪ್ರೇಯವನ್ನು ಆರಿಸಿಕೊಂಡ ಅಂತಂದ್ರೆ ಅವನು ಉಪಾದತ್ತೆ ಏನು ಮಾಡ್ತಾನೆ? ಜಾರಿ ಬೀಳುತ್ತಾನೆ. ಯದಿ ಉಭೇ ಅಪಿ ಕರ್ತುಂ ಸ್ವಾಯತ್ತೇ ಪುರುಷೇಣ ಕಿಮರ್ಥಂ ಪ್ರೇಯ ಏವ ಆದತ್ತೇ ಬಾಹುಲ್ಯೇನ ಲೋಕ ಇತಿ ಉಚ್ಯತೆ. ಎರಡೂ ಸ್ವಾತಂತ್ರ್ಯತೆ ಮನುಷ್ಯನಿಗೆ ಇದ್ದದ್ದಾದರೆ ಉಭೇ ಸ್ವಾಯತ್ತೆ ಕರ್ತುಂ ಪುರುಷೇಣ, ಮನುಷ್ಯನಿಗೆ ಇವು ಎರಡೂ ಸ್ವಾತಂತ್ರ್ಯತೆಗಳು ಇದ್ದರೆ ಇವೆ ಅಂತ ಆದ ಮೇಲೆ ಕಿಮರ್ಥಂ ಪ್ರೇಯ ಏವ ಆದತ್ತೆ, ಕಿಮರ್ಥಂ ಪ್ರೇಯ ಏವ ಆದತ್ತೆ, ಯಾಕೆ ಪ್ರೇಯ ಮಾರ್ಗವನ್ನೇ ಆರಿಸಿಕೊಳ್ತಾರೆ? ಯಾಕೆ ಪ್ರಿಯ ಮಾರ್ಗವನ್ನು ಯಾಕೆ ಆರಿಸ್ಕೋತಾರೆ? ಬಾಹುಲ್ಯನ ಹೆಚ್ಚಿನ ಮಟ್ಟದಲ್ಲಿ ಲೋಕದ ಜನರು ಪ್ರಿಯ ಮಾರ್ಗವನ್ನು ಆರಿಸ್ತಾರೆ. ಯಾಕೆ ಉಚ್ಯತೆ? ಅದಕ್ಕೆ ಉತ್ತರವನ್ನು ಕೊಡ್ತೀವಿ ಈಗ. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯ ಮೇತಃ ತೌ ಸಂಪರೀತ್ಯ ವಿವಿನಕ್ತಿ ಧೀರಃ. ಶ್ರೇಯೋ ಹಿ ಧೀರೋಭಿ ಪ್ರೇಯಸೋ ವೃಣೀತಿ ಪ್ರೇಯೋ ಮಂದೋ ಯೋಗಕ್ಷೇಮಾತ್ ವೃಣೀತಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ. ಧನ್ಯವಾದ. ಥ್ಯಾಂಕ್ ಯು.